ಅಂದ್ರೆ ಯೋಜಿತವಾದಂತಹ ಒಂದು ಕೃಷಿ ಮಾಡಬೇಕು, ಶ್ರಮ ಪಟ್ಟು ದುಡಿಬೇಕು, ಬದ್ಧತೆ ಇರಬೇಕು, ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ರೆ ಯಾವುದೂ ನುಕ್ಸಾನ ಇಲ್ಲ ಅಂತೇಳಿ. ಎಲ್ಲಿ ನೀರಾವರಿ ಇದ್ದಲ್ಲಿ ಅಂತೂ ಏನೇನು ಸಮಸ್ಯೆನೇ ಇಲ್ಲ. ಬಹಳ ಆದ್ರೆ ನಮ್ಗೆ ರೇಟ್ನೊಳಗೆ ಸಮಸ್ಯೆ ಆಗ್ತದ್ರಿ. ಅದಕ್ಕೆ ನಾನು ರೈತರಲ್ಲಿ ವಿನಂತಿ ಮಾಡ್ತಂದ್ರೆ ನೀವು ಒಂದೇ ಮಾಡಬೇಡ್ರಿ, ಒಂದೇ ಕ್ರಾಪ್ ಮಾಡಿದ್ರಿ. ಪಾತಂದ್ರೆ ಫಾರ್ ಎಕ್ಸಾಂಪಲ್ ಈ ಸರ ಗ್ರೇಪ್ ಒಂದೇ ಕಂಟಿನ್ಯೂ ಇತ್ತು ಪಾತಂದ್ರೆ ಈ ವರ್ಷದ ಕ್ಲೈಮೇಟ್ ನಮ್ಮನ್ನ ಗ್ರೇಪ್ ಹೆಂಗ್ ಕಾಡಿತ್ತಂದ್ರೆ ಬಹಳ ಜನ ರೈತರು ನನಗೆ ಬೆಟ್ಟದವರೆಲ್ಲ ಹೇಳ್ಯಾರ ಇಲ್ಲ ಪ್ಲೌರಿಂಗ್ ದಾಗ ಎಲ್ಲ ಹೋಯ್ತು ಮಳಿ ಕಂಟಿನ್ಯೂ ತಿಂಗಳಗಟ್ಟಲೆ ಜಿಟಿ ಜಿಟಿ ಮಳಿ ಹತ್ತಲ್ರಿ. ಇವತ್ ನೋಡ್ರಿ ನಾವು ಈಗ ಮಾರ್ಚ್ದಾಗ ಅದೇವಂದ್ರು ಇನ್ನ ತಂಡಿಷ್ಟು ತಂಡೈತಿ. ಆಕ್ಚುಲಿ ಬಿಸಿಲು ಬೇಕು ನಮ್ ದ್ರಾಕ್ಷಿ ಈ ಟೈಮ್ದೊಳಗೆ ಮುನುಕ್ ತಯಾರಾಗಕ. ಈಗಾದ್ರೂ ಏನೋ ಚಳಿ ಅದ, ಅದಕ್ಕೆ ಕ್ಲೈಮೇಟ್ ಕಾಡಿಗಿಸಿಂದ ದ್ರಾಕ್ಷಿ ಹೋಗು ಚಾನ್ಸಸ್ ಇರ್ತೈತಿ. ಆಮೇಲೆ ಅಂತ ರೇಟ್ ಒಂದು ವೇಳೆ ಒಟ್ಟು ಎಷ್ಟು ನಮ್ ಲ್ಯಾಂಡ್ ಐತಿ ಎಲ್ಲಾನು ನಾವು ಒಂದು ಸಲ ರೇಟ್ ಸಿಕ್ಕದ ಆಸೆಗೆ ಬಿದ್ದು ಒಟ್ಟು ಒಂದು 10 ಎಕರೆ ನಮ್ಮ ಹೊಲ ಆಯ್ತಂದ್ರೆ 10 ಎಕರೆ ಬಾಳಿಗಳಿ ಹೆಚ್ಚಬಿಟ್ಟಿರ್ತೀವಿ ಕೊರಿ. ಈ 2 ರೂಪಾಯಿ 3 ರೂಪಾಯಿ ಮಾರಿದಾಗ ನಾವು ಅದನ್ನ ಹೊಲ್ದಂದ ತೆಗೆದು ಹೋಗಿ ಹಾಕಿದ್ರೆ ಅದಕ್ಕಿಂತ ಹೆಚ್ಚು ಖರ್ಚಾಗ್ತೈತಿ. ಅದಕ್ಕೆ ನಾ ಏನಂತ ರೈತರಲ್ಲಿ ನೀವೆಲ್ಲಾನು ಒಂದೊಂದು ಸ್ವಲ್ಪ ಸ್ವಲ್ಪ ಮಾಡ್ರಿ. ಒಂದು ರೇಟ್ ಹೋದ್ರೂ ಒಂದು ರೇಟ್ ನಮ್ ಕೈಗೆ ಹತ್ತೈತಿ. ಯಾಕಂದ್ರೆ ನಾವು ಫಸ್ಟ್ ರೇಟಿನ್ಗಿಂತ ಇಂಪಾರ್ಟೆಂಟ್ ನಾವು ರೈತರು ಹೆಂಗ್ ತಯಾರಾಗಬೇಕಂತಂದ್ರೆ ಇಷ್ಟು ನಾವು ಇಳುವರಿ ತೆಗದೇ ತೆಗಿತೀವಿ ಅನ್ನುವಷ್ಟು ನಾವು ಪರ್ಫೆಕ್ಟ್ ಮೊದಲು ತಯಾರಾಗಬೇಕು. ರೇಟ್ ಸಿಗು ಸೆಕೆಂಡ್ರಿ ಒಂದ್ ನಿಮಿಷ ಸಿಗತೈತಿ, ಒಂದ್ ನಿಮಿಷ ಸಿಗಲಿಲ್ಲ ಇನ್ನೊಂದ್ ನಿಮಿಷ ಸಿಗಬೇಕಲ್ರಿ. ಕಂಟಿನ್ಯೂ ನೀವು ಉಳ್ಳಾಗಡ್ಡಿ ಇರ್ತೈತಿ ಫಾರ್ ಎಕ್ಸಾಂಪಲ್. ಈಗ ನಾವು ಈ ಕೋಲಾರ ಸೈಡ್ ಅದು ನೋಡ್ತೀವ್ರಿ ಉಳ್ಳಾಗಡ್ಡಿ ಎಷ್ಟು ಬೆಳಿತಾರೆ ಅಂತ ಧೈರ್ಯಸ್ತಂತೀವಿ ನಾವು. ಒಂದ್ ಸಲ ಉಳ್ಳಾಗಡ್ಡಿ ಬೆಳೆದ್ ನಾವು ಈ ಭಾಗದಾಗ ರೇಟ್ ಬಿತ್ತಪ್ಪ ಅಂತಂದ್ರೆ ಮರ ವರ್ಷ 10 ವರ್ಷ ಉಳ್ಳಾಗಡ್ಡಿ ಬೇಯ್ತೀವಿ ನಾವು. ಎಲ್ಲಿ ಉಳ್ಳಾಗಡ್ಡಿ ತಂದಿರಿ ಅಂತಂದ್ರೆ ಆದ್ರೆ ಈ ಕಾಡಿ ಸೈಡ್ ರೈತರು ಹೆಂಗ್ ಧೈರ್ಯವಂತರದಾರಂದ್ರೆ ಅವ್ರು ಒಂದ್ ಕ್ರಾಪ್ ಹಿಡಿದ್ರ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾರ. ಅದು 2 ವರ್ಷ ಬಿದ್ದಾಗ 3ನೇ ವರ್ಷಕ್ಕೆ ರೇಟ್ ಏನ್ ಸಿಗತ್ತಲ್ಲ ಆ 2 ವರ್ಷ ಲಾಸ್ ತೆಗೆದು ಕೊಟ್ಟುಕೊತೀರ ಲಾಭ ತಂದು ಕೊಟ್ಟುಕೈತಿ, ಅದ ಲಾಸ್ ತುಂಬಿ ಕೊಟ್ಟುಕೈತಿ. ಅದಕ್ಕೆ ನಾವ್ ಹೇಳ್ತೀವಿ ನಾವು ರೈತರು ಫಸ್ಟ್ ರೇಟಿನ ಬಗ್ಗೆ ಬಾಳ ತಲೆ ಕೆಡಿಸ್ಕೊಳ್ಳದ ನಾವು ಅತಿ ಕಡಿಮೆ ಖರ್ಚಿನೊಳಗ ಸರ್ಕಾರಿ ಗೊಬ್ಬರಗಳನ್ನು ಕಡಿಮೆ ಬಳಸಿ ಸಾವಯವ ತಿಪ್ಪಿ ಗೊಬ್ಬರಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯದ ಬೆಳೆಯುವಂತ ಮಟ್ಟಕ್ಕೆ ನಾವು ಮೊದಲು ತಯಾರಾಗಬೇಕಾಗೈತಿ. ಆಮೇಲೆ ಒಂದ್ ನಿಮಿಷ ರೇಟ್ ನಮಗೆ ಸಿಕ್ಕತ್ತೆ ಸರ್ ತಿನ್ನಬೇಕಲ್ರಿ, ತಿನ್ಲಾರ್ದ ಏನ್ ಮಾಡೋರ್ದಾರ ನಾವು ಬೆಳೆಯಕತ್ತದ್ ಏನ್ ಸರ್ ನಾವು ಏನ ಒಂದು ಚೇರ ಟೇಬಲ್ ಬೆಳೆಯಕತ್ತಿಲ್ಲ, ಒಂದ್ ಅರ್ಬಿ ಅಂಚಡಿ ಬೆಳೆಯಕತ್ತಿಲ್ಲ, ಅಥವಾ ಒಂದೇನು ಮೊಬೈಲ್ ಬೆಳೆಯಕತ್ತಿಲ್ಲ, ಒಂದ್ ಕಾರ್ ಬೆಳೆಯಕತ್ತಿಲ್ಲ, ಒಂದ್ ಟ್ರಾಕ್ಟರ್ ಬೆಳೆಯಕತ್ತಿಲ್ಲ. ನಾವು ಬೆಳೆಯಕತ್ತಿದ್ದು ಪ್ರತಿಯೊಬ್ಬ ವ್ಯಕ್ತಿಗೂ 3 ಹೊತ್ತು ಅವಶ್ಯಕತೆ ಇದ್ದಂತ ಅನ್ನ ಬೆಳೆಯಕತ್ತೀವಿ, ಆಹಾರ ಬೆಳೆಯಕತ್ತೀವಿ. ಅದು ಮಸ್ಟ್ ಅಂಡ್ ಶುಡ್ ಕಪ್ಸಬೇಕದು, ಕಪ್ಸಬೇಕು. ಒಂದೇನಂದ್ರೆ ನನಗೆ ಇದೇ ಈಗ ನಮ್ ಕಾಕರು ನಿಮ್ ಮುಂದೆ ಮಾತಾಡಾಗ ಒಂದ್ ತೋರ್ಪಡಿಸ್ಕೊಂಡ್ರು ರೈತರನ್ನ ಯಾರು ಬೆಳೆಯಕ್ ಬಿಡಾಕ ತಯಾರಿಲ್ಲ ಅಂತ. ನಾವ್ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಒಂದ್ ಅಂಗಡಿ ಹಾಕಿದ ಮಾಲಕ್ ಇದ್ದಂತಂದ್ರ ಅಂಗಡಿ ಮೇಲೆ ಯಾರ್ಯಾರು ಡಿಪೆಂಡ್ ಇರ್ತಾರಂದ್ರೆ ಆ ಪ್ರಾಡಕ್ಟ್ ತಯಾರು ಮಾಡಿ ಕೊಟ್ಟಾವ, ನಡು ಇವ್ರ ದಲ್ಲಾಳಿ ಕೊಟ್ಟಾವ, ಈ ಅಂಗಡಿ ಮಾಲಕ ಇವನ್ ಅಂಗಡಿಯಾಗ 4 ಜನ ಕೆಲಸ ಮಾಡೋರು ಇಷ್ಟ ಡಿಪೆಂಡ್ ಇರ್ತಾರ್ರಿ ಫಾರ್ ಎಕ್ಸಾಂಪಲ್. ಆದ್ರೆ ಒಬ್ಬ ರೈತನಂತೇಲಿ ಏನೈತಿ ಪ್ಲಾಟ್ಫಾರ್ಮ್ ಅಂತಂದ್ರೆ ಭೂಮಿ ಐತ್ರಿ. ಈ ಭೂಮಿ ಹೆಂಗಪ್ಪ ಅಂತಂದ್ರೆ ಭೂಮಿ ಮೇಲಿನ ಒಂದ್ ಕ್ರಿಮಿ ಕೀಟ ಹಿಡ್ಕೊಂಡು ಪ್ರತಿಯೊಬ್ಬರು ಬದುಕಬೇಕಾದ ಇದ್ರ ಮೇಲೆನೆ ಏನ್ರಿ. ಹಿಂಗಾಗಿ ಇದು ಬಹಳ ಮಂದಿಗೆ ಹಂಚಿ ಹೋಗಿ ನಮ್ಗೆ ಲಾಸ್ಟಿಗೆ ಹೋಗಿ ಸ್ವಲ್ಪ ಉಳಿತೈತಿ. ನಾವು ಅದಕ್ಕೆ ತೃಪ್ತಿ ಪಡಬೇಕು, ಅದಕ್ಕೆ ನಾವು ಅಸೂಯೆ ಪಡಬಾರದು. ಒಂದ್ ಪಟ್ಟಿ ಅಂಗಡಿ ಹಾಕಿದವ ಒಂದು ವರ್ಷಕ್ಕೆ ಒಂದು ಮನಿ ಕಟ್ಟಿಸಬಹುದು, ಒಂದು ಕಾರ್ ತಗೋಬಹುದು. ಹೌದ್ ಸರ್, ಇವತ್ತು ವಿಜಯಪುರದಂತ ಸಿಟಿ ಒಳಗೆ ಚಲೋ ಪಟ್ಟಿ ಅಂಗಡಿ ಇಟ್ಟಂತಂದ್ರೆ ಒಂದೋ ವರ್ಷದಾಗ ನೋಡ್ಬೇಕು ನೀವು. ಅವನು ಬೈಕರ್ ಖರೀದಿ ಮಾಡ್ತಾನ, ಒಂದು ಕಾರ ಖರೀದಿ ಮಾಡ್ತಾನ, ಹೌದಲ್ರಿ. ಅವ ಅಟ್ ಗಳಿಸ್ತಾನ, ನಾವು 10 ಎಕರೆ ತೋಟ ಇಟ್ಕೊಂಡ್ರು ನಮ್ಗೆ ಒಂದು ಸೈಕಲ್ ತೊಗೊಳಕ್ ಆಗುದಿಲ್ಲ ಅನ್ನುವಂತ ಫೀಲಿಂಗ್ ನಮ್ಮಲ್ಲಿ ಬರ್ತೈತಿ. ಅದು ಬರಬಾರ್ದು ನನ್ನ ವಿಚಾರ. ಯಾಕೆ ತಿಳ್ಕೊರಿ, ಅವ್ ಪಟ್ಟಿ ಅಂಗಡಿ ಇಟ್ಟಾವ ಹೊಟ್ಟ ಬದುಕಿರ್ತಾನ, ನಾವು 10 ಎಕರೆ ತೋಟ ಇಟ್ಟವ್ರ ನಾವು 8 ಮಂದಿನ ಬದುಕಿಸಿರ್ತೀವಿ ಸರ್. ನಾವು ಪ್ರಾಣಿ ಪಕ್ಷಿಗಳನ್ನ ಬೆಳೆಸಿರ್ತೀವಿ, ಪ್ರಭೇದಗಳನ್ನ ಬೆಳೆಸಿರ್ತೀವಿ. ಆ ಆತ್ಮವಿಶ್ವಾಸ, ಆ ಆತ್ಮತೃಪ್ತಿ, ಆ ಸಂತೋಷ ನಾವು ಬೇಕ್ರಿ. ಇಷ್ಟು ನನ್ನ ವಿಚಾರ ಸರ್. ಇದು ಹಿಂಗ್ ವಿಚಾರ ಇದ್ರೆ ಅಗ್ರಿಕಲ್ಚರ್ ಕಡೆ ಬರಬೇಕು. ಇಲ್ಲ ಅಂತಂದ್ರೆ ಅಗ್ರಿಕಲ್ಚರ್ ಹೆಸರು ಕೆಡಿಸೋದು ಬೇಡ, ಸುಮ್ಮನೆ ಸೀದಾ ಅವ್ರ ಏನಾರ ಒಂದು ಉದ್ಯೋಗ ಮಾಡ್ಕೊಂಡು ಹೋಗ್ಬಿಡ್ಚಲು, ದುಡ್ಡ ಗಳಿಸ್ಬೇಕಾಗಿತ್ತಂದ್ರೆ ಬೇರೆ ಏನಾರ ಉದ್ಯೋಗ ಮಾಡೋದು ನನ್ನ ಅಭಿಪ್ರಾಯ ಸರ್. ಇದೆ ಆತ್ಮಸಂತೋಷದಿಂದ ಒಕ್ಕಲ್ತನ ಮಾಡೋದು. ನೀರಿಲ್ಲಾರ್ದಾಗ ನೀರಿನ ಕೊರತೆ ಇದ್ದದ ಅದು ಆಕ್ಚುಲಿ ಮನುಷ್ಯನ ಏನೋ ಕೆಟ್ಟ ಅನಿಸು ಸಜ್ಜಕ. ಈಗ ಪಾಪ ಈಗ ಬರಗಾಲ ಇದ್ದಂತ ಜನ ಅವ್ರಿಗೆ ಟೈಮ್ ಟು ಟೈಮ್ ಮಳೆ ಆಗಂಗಿಲ್ಲ, ಅವ್ರ ಪಾಪ ಅವ್ರಿಗೆ ಕೆಟ್ಟ ಅನಿಸ್ತತಿ. ನಮಗೆ ಇವತ್ತು ನೀರಿನ ಅನುಕೂಲ ಆಗೈತೆ ಅಂದ ಬೆಳಗ್ಗೆ ಇವತ್ತು ರೇಟ್ ನಮ್ಗೆ ತಿನ್ನಕ ಉಣ್ಣಕ ಸಿಕ್ಕ ನಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗೈತೆ ಅಂತಂದ್ರೆ ಮತ್ತೆ ಬೇರೆದವರು ಬದುಕಬೇಕಲ್ಲ ಸರ್. ಪ್ರಾಣಿ ಪಕ್ಷಿಗಳು ಬದುಕಬೇಕು, ಇದ್ರ ಮೇಲಿಂದ ಎಷ್ಟೋ ಜನ ದಲ್ಲಾಳಿಗಳು ಬದುಕುತ್ತಾರ, ಎಷ್ಟೋ ಕೂಲಿ ಕಾರ್ಮಿಕರು ಬದುಕುತ್ತಾರ, ಹೌದಿಲ್ರಿ. ಇದೆಲ್ಲ ನಡೀದ ಲಾಸ್ಟ್ಗೆ ಅದಕ್ಕೆ ನಮ್ಮ ಹಿಂದ ಹಿರಿಯರು ಹೇಳ್ತಿದ್ರು ನಮಗೆ, ಅವೇನ 3 ತಾಳಿನೊಳಗೆ ಒಂದು ತಾಳ ಅಟ ರೈತಗತ್ತ, ಅದು ಹಿಂದ ಹಿರಿಯರ ಹಂಗ ಸುಳ್ಳು ಮಾಡಿಲ್ಲ. ಅದು ನನ್ನ ಅಭಿಪ್ರಾಯ ಹಂಗ ಅನಿಸುತ್ತೆ ಸರ್. ಈಗ ತಾವು ರೇಷ್ಮೆ ಕೃಷಿ ಕಡೆ ಆಕರ್ಷಿತರಾಗಿದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ರೇಷ್ಮೆ ಕೃಷಿನೂ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿದ್ದೀರಿ. ನಿಮ್ಮ ಜೊತೆಗೆ ಇನ್ನೂ ಕೆಲವು ರೈತರನ್ನು ಪ್ರೋತ್ಸಾಹ ಮಾಡಿ

ಕೇಳುಗರೆ, ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಸಿಂದಗಿ ತಾಲೂಕು ಪಡಗಾನೂರು ಗ್ರಾಮದ ಬಸಣ್ಣ ಎನ್ ಕರ್ವಂಟ್ನಾಳ್ ಹಾಗೂ ತಂಡದವರಿಂದ ಭಜನಾ ಪದಗಳನ್ನು ಕೇಳಿ. ಕಾಯೋ ಸುಖ ಸಾರ ನೀನು ಮಾಯಾವಿದೂರ ಬಿಡದನ್ನ ಗುಣಮಣಿ ಹಾರ ಮಾಯಾವಿದೂರ ಬಿಡದನ್ನ ಗುಣಮಣಿ ಹಾರ ಕಾಯೋ ಕಾಯೋ ಸುಖ ಸಾರ ನೀನು ಪಕಾರ ಕಾಯೋ ಸುಖ ಸಾರ ನೀನು ಸುಖ ಸಾರ ಕರುಣಾಂಬುನಿಧಿ ತೆರೆ ಮುಸುಗುವ ಭಾಗ ಗಿರಿರಾಜ ಸುತೆ ವಿರಾಜಿಸುವ ಪಾಮಾಂಗ ಚರಣ ಸಂಕುಳದ ಮಾನಸ ನಿಜ ಸಂಗ ಚರಣ ಸಂಕುಳ ಮಾನಸ ನಿಜ ಸಂಗ ಪರಿಭವಯುತನ್ಯಾದಲೇ ಗುರು ಶಂಭುಲಿಂಗ ಪರಿಭವಯುತನ್ಯಾದಲೇ ಗುರು ಶಂಭುಲಿಂಗ ಕಾಯೋ ಕಾಯೋ